ಭಾಗವಹಿಸಿ, ಹೊಸಬರಿಗೆ ಅವಕಾಶ ಇರಲಿ. ಅನುಭವಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಇತರರು ವಿಚಾರಗಳನ್ನು ತಿಳಿದುಕೊಂಡು ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ಕರೆಗಳು ಬರ್ತದವೆ, ಮಾತಾಡ್ತಾ ಹೋಗೋಣ ಶ್ರೋತೃಗಳೇ. ಮಾತಾಡಿ. 2000 ಆದಮೇಲೆ 06 ಈ ಸಂಖ್ಯೆ ನಿಮಗಾಗಿದೆ. 2000006 ಈ ಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡಲಿಕ್ಕೆ ಲಭ್ಯ ಇದೆ. 08272 ಇದು ಮಡಿಕೇರಿಯ STD ಕೋಡು. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಮೂಡಿಬರುತ್ತಿರುವ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಅನುಭವಸ್ಥರು ಭಾಗವಹಿಸಬಹುದು, ವಿಚಾರಗಳನ್ನು ಹಂಚಿಕೊಳ್ಬಹುದು, ಹಾಗೆ ಕೃಷಿ ರಸಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ಬೋದು. ರೈತ ಬಂಧುವರೇ, ಗಮನಿಸಿಕೊಳ್ಳಿ, ಮಡಿಕೇರಿ ಆಕಾಶವಾಣಿಯಿಂದ ಪ್ರತಿದಿನ ಕೃಷಿ ಕಾರ್ಯಕ್ರಮಗಳು ಮೂಡಿಬರ್ತದವೆ. ಇವತ್ತು 20ನೇ ತಾರೀಕು, ನಾಳೆ 21. ಸೋಮವಾರಪೇಟೆ ತಾಲೂಕು ಹರ್ಗ ಗ್ರಾಮದ ಕೃಷಿಕರಾದ HM ಪ್ರಕಾಶ್, KJ ಪ್ರಸಾದ್ ಮತ್ತು HK ಗಿರೀಶ್ ಅವರು ಮಾತನಾಡ್ತಿದ್ದಾರೆ. ತೋಟಗಾರಿಕೆ ನೋಟುಗಳಿಕೆ ಈ ಸರಣಿಯಲ್ಲಿ ಬಟರ್ ಫ್ರೂಟ್ ಸಾಗುವಳಿ ಕುರಿತು ಡಾ BM ಮುರಳೀಧರ್ ಅವರು ಸಲಹೆಗಳನ್ನು ನೀಡುತ್ತಿದ್ದಾರೆ. ಕರೆ ಯಾರದು ನೋಡೋಣ. ವ್ಯತ್ಯಾಸ ಆಯಿತು. ಮಾತಾಡಿ ಶ್ರೋತೃಗಳೇ, ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ ನೋಡಿ. 2000006 ನಮಸ್ಕಾರ, ಹೇಳಿ ಯಾರು ತಾವು? ಕರೆ ವ್ಯತ್ಯಾಸ ಆಗ್ತಾ ಇದೆ, ಪ್ರಯತ್ನ ಮಾಡಿ. 08272 2000006 ವ್ಯತ್ಯಾಸ ಆಗ್ತಾ ಇದೆ. ಗುರುವಾರ ತೋಟಗಾರಿಕೆ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಕೊಡಗು ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ CM ಪ್ರಮೋದ್ ಅವರು ವಿಷಯಗಳನ್ನು ಹಂಚಿಕೊಳ್ತಿದ್ದಾರೆ. ವ್ಯತ್ಯಾಸ ಆಗ್ತಾ ಇದೆ ಕರೆ, ಪ್ರಯತ್ನ ಮಾಡಿ ಶ್ರೋತೃಗಳ. 08272 2000006 ಶುಕ್ರವಾರ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಲತಾ, ಸುಶೀಲಾ ಮತ್ತು BG ದಾಕ್ಷಾಯಣಿ ಅವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ನಮಸ್ಕಾರ, ನಮಸ್ಕಾರ, ಯಾರು? ದೂರವಾಣಿ ಮಾರ್ಗದಲ್ಲಿ ಮತ್ತೆ ಆಗ್ತಾ ಇರತ್ತೆ, ಆದರೂ ಪ್ರಯತ್ನ ಮಾಡಿ ಶ್ರೋತೃಗಳೇ. 08272 2000006 ನಮಸ್ಕಾರ, ಯಾರು? ನಮಸ್ಕಾರ, ನಾನು ತಮ್ಮಯ್ಯ ಮಾತಾಡ್ತೀನಿ. ಹಾ ತಮ್ಮಯ್ಯನವರೇ, ಹೇಳಿ, ಎಲ್ಲಿಂದ ಮಾತಾಡ್ತಿದ್ರಿ ತಮ್ಮಯ್ಯನವರೇ? ಚೆಂಬು ಗ್ರಾಮದಿಂದ. ಈಗ ಮಳೆ ಕಡಿಮೆ ಆಗಿದೆ ಅಲ್ವಾ? ಕಡಿಮೆ ಆಗಿದೆ ಸರ್, ಇವತ್ತು ಮಳೆನೇ ಇಲ್ಲ. ಹೌದು, ಚೆಂಬು ಅನ್ನೋ ಒಂದು ಗ್ರಾಮಕ್ಕೆ ಈ ಒಂದು ಹೆಸರು ಬರಲಿಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳ್ತೀರಿ ತಮ್ಮಯ್ಯನವರೇ? ಹೇಳ್ತಾರೆ, ಮೊದಲು ಚೆಂಬು ಇತ್ತಂತೆ ಇಲ್ಲಿ ಊರಲ್ಲಿ. ಓಹೋ, ಚೆಂಬು ಅಂದ್ರೆ ಏನು ಹೇಳಿ? ಚೆಂಬು ಅಂದ್ರೆ ಹಿತ್ತಾಳೆ. ಹಿತ್ತಾಳೆ? ಹಿತ್ತಾಳೆ, ತಾಮ್ರ. ತಾಮ್ರನ? ಹೌದು. ತಾಮ್ರಕ್ಕೆ ನೀವು ಚೆಂಬು ಅಂತ ಹೇಳ್ತೀರಾ? ಚೆಂಬು ಅಂದ್ರೆ ನೀರು ಕುಡಿಲಿಕ್ಕೆ ಬಳಸುವ ಚೆಂಬುನು ಆಗುದಿಲ್ವಾ ಅಲ್ವಾ? ಸ್ವಲ್ಪ ಹುಡುಕಿ ನೋಡಿ, ನಿಮ್ಮ ಊರಿಗೆ ಈ ಒಂದು ಹೆಸರು ಬರ್ಲಿಕ್ಕೆ ಏನು ಕಾರಣ ಇರ್ಬೋದಂತ. ಹೇಳ್ತಾರೆ, ಹಾಗೇನೆ ಹೇಳ್ತಾರೆ, ಚೆಂಬು ಇದೆ ಅಂತ. ಸಿಪ್ಪಿತ್ತಂತೆ ಮೂಳೆ ಇಲ್ಲಿ ಚೆಂಬಲ್ಲಿ, ಅದು ಎಲ್ಲಿ ತಿಳಿ ಗೊತ್ತಾಗ, ಯಾರಿಗೂ ಪಟ್ಟಿಲ್ಲ. ಸರಿ, ಹೌದಾ? ಪ್ರಶ್ನೆ ನಿಮಗೆ ತಮ್ಮಯ್ಯನವರೇ, ಮಲೆನಾಡು ಭಾಗಗಳಲ್ಲಿ ಯಾವ ಲಘು ಪೋಷಕಾಂಶಗಳ ಕೊರತೆ ಇದೆ ಅಂತ ಹೇಳ್ಬೋದಾ? ಕೆಲವೊಂದು ಪೋಷಕಾಂಶಗಳು ತುಂಬಾ ಕಡಿಮೆ ಇದಾವೆ ಮಲೆನಾಡಿನ ಮಣ್ಣುಗಳಲ್ಲಿ, ಅದರಲ್ಲೂ ಕೆಲವೊಂದು ಲಘು ಪೋಷಕಾಂಶಗಳು ಯಾವುದಿರಬಹುದು, ಒಂದು ಎರಡು ಹೇಳ್ಬೋದ? ಸುಣ್ಣನ ನೋಡಿ, ಸುಣ್ಣ ಲಘು ಪೌಷ್ಟಿಕಾಂಶ ಅಲ್ಲ, ಬೇರೆ ನೆನಪು ಮಾಡ್ಕೊಳ್ಳಿ. ನೆನಪಿಲ್ಲ ಅಲ್ವಾ? ಓಕೆ, ನೋಡೋಣ ಮುಂದಿನ ಕರೆ. ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದ ತಮ್ಮನವರೆ, ನಮಸ್ಕಾರ. ಕೆಳಗಿರೆ ನಿಮ್ಮ ಮುಂದಿರುವ ಪ್ರಶ್ನೆ, ಮಲೆನಾಡು ಭಾಗಗಳಲ್ಲಿ ಯಾವ ಲಘು ಪೌಷ್ಟಿಕಾಂಶಗಳ ಕೊರತೆ ಮಣ್ಣಿನಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಬೇಕು. ತಾವು ಪ್ರಯತ್ನ ಮಾಡ್ತೀರಾ ನೋಡಿ. ಬಹಳ ಮುಖ್ಯವಾಗಿ ಒಂದು ಲಘು ಪೌಷ್ಟಿಕಾಂಶ ಹೇರಳವಾಗಿ ಕಮ್ಮಿ ಇದೆ, ಇನ್ನೊಂದು ಈಗ ಹೆಚ್ಚು ಆಗ್ತಾ ಇದೆ. ಈ ಎರಡೂ ಲಘು ಪೌಷ್ಟಿಕಾಂಶಗಳ ಕೊರತೆಯಿಂದ ಬೆಳೆ ಉತ್ಪಾದನೆಗೂ ತೊಂದರೆ ಆಗ್ತಾ ಇದೆ, ಯಾವುದು ಅನ್ನೋದನ್ನು ಹೇಳ್ಬೋದಾ ನೋಡಿ. ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ಇಂದಿನ ಸಂಜೆ ಕಿಸಾನ್ ವಾಣಿಯಲ್ಲಿ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ನೇರವಾಗಿ ನೀವು ಮಾತಾಡ್ಬೋದು, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದು, ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. 08-772-200-006 ಕರೆ ಯಾರದು? ನಮಸ್ಕಾರ, ಯಾರು? ಹಲೋ, ಹಾಂ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ಹೇಳಿ. ನಮಸ್ಕಾರ, ನಾವು ಹೊಸಕೋಟೆಯಿಂದ ಮಾತಾಡೋದು, ನೀರ್ ಅಂತ. ಹೆಸರೇನದ್ರಿ? ನೀರ್ ಅಂತ, ಹೊಸಕೋಟೆಯಿಂದ ಮಾತಾಡೋದು. ಹೊಸಕೋಟೆನಾ? ಯಾವ ಊರಂದ್ರಿ? ಹಲೋ, ಯಾವ ಊರು? ಹೊಸಕೋಟೆ, ಬಿಳಿಗುಂದ ಹೊಸಕೋಟೆ, ಅಮ್ಮತ್ತಿ. ಅಮ್ಮತ್ತಿ ಹತ್ರ, ಹಾಂ ಹಾಂ. ಹೆಸರೇನಂದ್ರಿ? ಹೆಸರು ವೀರ. ಹೆಸರು ವೀರ? ವೀರ. ಓಹೋ, ಇದೇ ಪ್ರಥಮವಾಗಿ ನೀವು ಸಂಪರ್ಕ ಮಾಡ್ತಿರೋದು? ಇದೇ ಪ್ರಥಮವಾಗಿ ಸಂಪರ್ಕ ಮಾಡ್ತಿರೋದು? ಇದೇ ಪ್ರಥಮವಾಗಿ ಸಂಪರ್ಕ ಮಾಡ್ತಿರೋದ? ಇದೇ ಪ್ರಥಮವಾಗಿ ಸಂಪರ್ಕ ಮಾಡ್ತಿರೋದ? ಈ ಕೇಳ್ತಾ ಇದೆಯಾ? ನಮ್ ಧ್ವನಿ ಕೇಳ್ತಾ ಇದೆಯಾ ಈಗ? ಕೇಳ್ತಾ ಇದೆಯಾ? ಹಾ ಹಾ. ಎಷ್ಟು ಜಮೀನಿದೆ ನಿಮ್ಗೆ? ನಿಮ್ಗೆ ಎಷ್ಟು ಜಮೀನಿದೆ? ಎರಡೂವರೆ ಎಕರೆ. ಎರಡೂವರೆ ಎಕರೆಯಲ್ಲಿ ಏನ್ ಬೆಳಿತೀರಿ? ಎಲ್ಲ ಉಂಟು, ಕಾಫಿ, ಏಲಕ್ಕಿ ಎಲ್ಲ ಉಂಟು, ಒಳ್ಳೆಗೆಣಸು, ಓಹೋ, ಹಣ್ಣಿನ ಮರಗಳು ಎಲ್ಲ ಇದೆ ಸರ್. ಹೌದಾ? ಹಾ ಹಾ. ಕಾಫಿ ಎಷ್ಟು ಸಿಗ್ತಾ ಇದೆ? ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ? ಸ್ವಲ್ಪ ಜೋರು ಮಾತಾಡುದು, ಕೇಳೋದಿಲ್ಲ. ತುಂಬಾ ಜೋರು ಮಾತಾಡಿದ್ರೆ ಅಲ್ಲ, ತುಂಬಾ ಜೋರು ಮಾತಾಡಿದ್ರೆ ಕರ್ಕಶವಾಗ್ಬಿಡುತ್ತೆ, ಬೇರೆಯವ್ರು ತಪ್ಪು ತಿಳ್ಕೊಂತಾರೆ. ಏನಿದೆ ಇಷ್ಟು ಜ್ವರ? ನಾವು ಜೋರಾಗೆ ಮಾತಾಡ್ತಾ ಇದೀವಿ. ಹಣ್ಣಿನ ಮರಗಳು ಎಲ್ಲ ಇದೆ. ಹಾ, ಕಾಫಿ ಎಷ್ಟು ಸಿಗ್ತಾ ಇದೆ? ಕಾಫಿ 60-70 ಕಿಲೋ ಕುಟ್ಟಿ ನಾವೇ ಕೆಲಸ ಮಾಡುದು. ಹಾ ಹಾ. ಹ್ಮ್, ಕಾಳು ಮೆಣಸು ನಿಮ್ಮ ಹೆಸರು ಹೇಳಿ ಈಗ ಕೇಳ್ತಾ ಇದ್ದೆ ಸರಿಯಾಗಿ. ನಿಮ್ಮ ಹೆಸರು ಇನ್ನೊಂದ್ಸರಿ ಹೇಳ್ತೀರಾ? ಕೇಳ್ತಿಲ್ಲ, ಸ್ವಲ್ಪ ಜೋರು ಇಲ್ಲ. ನಿಮ್ ಧ್ವನಿ ನಮಗೆ ಕೇಳ್ತಾ ಇದೆ, ನಮ್ ಧ್ವನಿ ನಿಮಗೆ. ಹೌದಾ? ನಿಮ್ಮ ಹೆಸರು ಏನಂದ್ರಿ? ಮೀರಾ, ಬಿ ಎಂ ಮೀರಾ. ಓಹೋ. ಈ ಕಡೆ ಯಾರು ಬರೋದಿಲ್ಲ, ಆಕಾಶ ಬಂದಿಲ್ಲ. ಅಮ್ಮತ್ತಿ ಕಡೆಗೆ ಬಂದಿದ್ದೀವಿ, ವಿಸಿಟ್ ಕೊಡಿ ಸರ್. ಹೌದಾ? ನಿಮ್ಮ ನಿಮ್ಮ ಸಂಖ್ಯೆನೇ ಹೇಳಿ ಅಮ್ಮ, ನಿಮ್ಮ ಸಂಖ್ಯೆನೇ ಹೇಳಿ, ಫೋನ್ ನಂಬರ್ ಹೇಳಿ. ನಂಬರ್? ಹಾ ಹಾ. 94. ಹಾ ಹಾ. 82. 84. 46. 90. ಓಕೆ, ಕಾರ್ಯಕ್ರಮ ಆದ್ಮೇಲೆ ನಿಮ್ ಜೊತೆ ಮಾತಾಡೋಣ. ಮಲೆನಾಡಿನ ಹಾ, ಏನೇ ಹೇಳ್ತಾ ಇದ್ರಿ ಹೇಳಿ? ಕೇಳ್ತಾ ಇಲ್ಲ. ಯಾಕೋ ನಿಮ್ ಧ್ವನಿ ನಮಗೆ ಕೇಳಿಸ್ತಾ ಇದೆ, ಆದ್ರೆ ಹೌದಾ? ಮೆಲ್ಲ ಕೇಳ್ತಾ ಇದ್ದೀನಿ. ಅದೇ ಅದೇ ಅದೇ, ಇಲ್ಲ ಪ್ರತಿಧ್ವನಿಸ್ತಾ ಇಲ್ಲ. ಈಗ ಪ್ರಶ್ನೆ ಹೀಗಿದೆ, ಪ್ರಶ್ನೆ ಕೇಳ್ತಾ ಇದೀಯಾ? ಮಲೆನಾಡಿನ ಮಣ್ಣುಗಳಲ್ಲಿ ಯಾವ ಲಘು ಪೌಷ್ಟಿಕಾಂಶಗಳ ಕೊರತೆ ಇದೆ ಅಂತ ಹೇಳ್ಬೋದಾ ತಾವು? ಸಾರಜನಕ ಲಘು ಪೌಷ್ಟಿಕಾಂಶ ಅಲ್ಲ, ಜಿಂಕ್ ಅಂತ ಹೇಳ್ತಾರೆ, ಸತು ಅಂತ ಹೇಳ್ತಾರೆ. ಸತ್ತುವಿನ ಕೊರತೆ ತುಂಬಾ ಇದೆ, ಹಾಗೆ ಬೋರಾನ್ ಕೊರತೆನೂ ಇದೆ. ಸತ್ತು ಮತ್ತು ಬೋರಾನ್, ಸತ್ತು ಮತ್ತು ಬೋರಾನ್. ಹೌದು ಹೌದು ಹೌದು. ಆಗ್ಲಿ ಅಮ್ಮ, ಧನ್ಯವಾದ, ನಮಸ್ಕಾರ. ನಮಸ್ಕಾರ, ಹೇಳಿ ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ. ನಮಸ್ಕಾರ, ಹೇಳಿ ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಕೇಳುಗರೆ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ, ಹಾಗೆ ನೀವು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ನಿಮ್ಮ ಹೆಸರು? ಹೌದು, ಯಾಕೆ ಅಷ್ಟೊಂದು ಗಡಿಬಿಡಿಯಲ್ಲಿ ಮಾತಾಡ್ತದ್ರಿ ಚಂದ್ರಶೇಖರ್? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಳ್ಳಿ. ಹೌದಾ? ಇಲ್ಲ, ಯಾಕೋ ಪ್ರತಿಧ್ವನಿಸ್ತಾ ಇದೆ. ಹೌದಾ? ಮಳೆ ಹೇಗಿದೆ ಚಂದ್ರಶೇಖರ್ ಅವರೇ ನಿಮ್ ಕಡೆಗೆ? ಮಳೆ ಒಂದು ನಾಲ್ಕೈದು ದಿವಸದಿಂದ ಕಡಿಮೆ ಆಗಿದೆ. ಹೌದಾ? ಆದ್ರೂ ಒಂದಲ್ಲೆಲ್ಲ ನೀರ್ ನಿಂತಿದೆ, ತೆಂಗಿನ ಮರದಲ್ಲೆಲ್ಲ ನೀರ್ ನಿಂತಿದೆ. ಓಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋಹೋ ಅಲ್ಲೆಲ್ಲ ಯಾವ ಬೆಳೆ ಚೆನ್ನಾಗಿದೆ? ಯಾವುದು ತೊಗರಿ ಚೆನ್ನಾಗಿದೆ. ಆಮೇಲೆ ಇನ್ನ ರಾಗಿ ಈಗ ಹಾಕಿದ್ರೆ ಚೆನ್ನಾಗಿದೆ, ಈಗೆಲ್ಲ ಜೋಳ ಆಗ್ತಾ ಇದಾರೆ. ಈಗ ಮದ್ದು ಬಂದಲ್ಲ ಕಳೆದ ಮಳೆ ಜಾಸ್ತಿ ಕೊಳ್ತದ. ರಾಗಿ ಈ ಸಮಯದಲ್ಲಿ ಹೆಚ್ಚಾಗ್ತಾರೆ ನಿಮ್ ಕಡೆಗೆ? ಆಗ್ತಾರೆ ಆಗ್ತಾರೆ. ಈಗ ಆಗ್ತಾರೆ ಹಿಂಗಾರಿಗೆ ಅಲ್ವಾ? ಹರಳು ಮುಂಗಾರು ಮಳೆ ಜಾಸ್ತಿ ಆಗಿದ ಬರ್ತು. ಹೌದು. ಹರಳು ಹೇಗಿದೆ ನಿಮ್ ಕಡೆ? ಹರಳು ಹೇಗಿದೆ ನಿಮ್ ಕಡೆಗೆಲ್ಲ? ಹರಳು ಯಾರು ಹಾಕಲ್ಲ ಇಟ್ಗೆ ಇಲ್ಲಿ. ಹೌದಾ? ಅಲ್ಲ ಸರಿ, ಬರೋದಿಲ್ಲ ಅಂತ ಹಾಕೋದಿಲ್ವಾ ಅಥವಾ ಬೆಳೆ ಅಲ್ವಾ ತೊಗರಿ ತರ ಲೇಟ್ ಅಲ್ವಾ ಹಂಗಾಗಿ ಹಾಕಲ್ಲ. ಹಾಗೆ ಹಾಗೆ ನಾವ್ ಒಂಥರ ಪ್ರಯೋಗ ಮಾಡ್ಬೇಕಷ್ಟೇ. ಅದು ಮೇ ಮುಖ್ಯ ಬೆಳೆ ಹಾಕ್ಬೋದಾ ಸರ್? ಅರಳು ಹಾಕ್ಬೋದು ಹಾಕ್ಬೋದು. ಬಹಳ ಒಳ್ಳೇದು ಮಣ್ಣಿನ ಫಲವತ್ತತೆಗೆ ಬಹಳ ಒಳ್ಳೇದು. ಈ ವರ್ಷ ಹರಳು ಹಾಕಿ ಮುಂದಿನ ವರ್ಷ ರಾಗಿ ಬೆಳಿರಿ, ಒಳ್ಳೆ ಇಳುವರಿ ಸಿಗುತ್ತೆ. ಒಳ್ಳೆ ಗೊಬ್ಬರ ಆಗುತ್ತೆ, ಎಲೆ ಎಲ್ಲ ಗೊಬ್ಬರ ಆಗುತ್ತೆ. ಹೌದು ಹೌದು. ನಾವು ತೊಗರಿ ಹಾಕಿದೀವಿ ಅದರಲ್ಲೇ ಚೆನ್ನಾಗಿ ಬರ್ತದೆ ತೊಗರಿ ಎಲ್ಲ. ಹೌದು ಹೌದು ನಿಜ. ಪ್ರಶ್ನೆ ನಿಮಗೆ ಚಂದ್ರಶೇಖರ್, ಕಾವೇರಿ ಎಂಬ ಹೆಸರಿನ ತಳಿಗಳು ಯಾವ ಬೆಳೆಗಳಲ್ಲಿ ಕಾಣಿಸ್ತವೆ? ಯಾವ ಬೆಳೆ? ಕಾಫಿ. ಕಾಫಿ ಮತ್ತಿನ್ನೊಂದು ಬೆಳೆಯಲ್ಲಿಯೂ ಇದೆ ಕಾವೇರಿ ಅನ್ನೋ ತಳಿ. ಕಾವೇರಿ ಕಾಫಿ ಇಲ್ಲ ಅಂತ ಗೊತ್ತು. ಹೌದು ಕಾಫಿಯಲ್ಲಿ ಸರಿ. ಸಾಂಬಾರ ಬೆಳೆ ಬರ್ತದ? ಇನ್ನೊಂದು ಹಣ್ಣಿನ ಬೆಳೆಯಲ್ಲಿ ಇದೆ ಕಾವೇರಿ ಅನ್ನೋ ತಳಿ. ಕಾವೇರಿ ಕಿತ್ತಳೆ ಹಣ್ಣಲ್ಲಿ ಇರಬಹುದು ಅಂತ ಹೇಳಿದ್ರೆ. ಕಿತ್ತಳೆ ಹೆಂಗ ಹೇಳಿದ್ರಿ? ಕಿತ್ತಳೆ ಅಂತ ಗೆಸ್ ಮಾಡಿದೆ. ಕೊಡಗು ಕಾವೇರಿ. ಓಹೋ ಹಾಗೆ. ಸರಿನಾ? ಇಲ್ಲ ತಪ್ಪು. ಪ್ಯಾಷನ್ ಫ್ರೂಟ್ ನಲ್ಲಿ ಇದೆ. ಪ್ಯಾಷನ್ ಫ್ರೂಟ್ ನಲ್ಲಿ ಕಾವೇರಿ ಅನ್ನೋ ತಳಿಯನ್ನ ಚಟ್ಟಳ್ಳಿಯ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿಪಡಿಸಿದ್ದಾರೆ. ಮಡಿಕೇರಿ ಹತ್ರ ಪ್ಯಾಷನ್ ಫ್ರೂಟ್ ನೋಡಿದಿರಲ್ಲ? ನೋಡಿದೀನಿ. ಚಟ್ಟಳ್ಳಿ ನೋಡಿದಿರಾ? ಇಲ್ಲ ನೋಡಿಲ್ಲ, ಕೇಳಿದೀನಿ. ಮತ್ತೆ ಮಡಿಕೇರಿ ಸಂಶೋಧನಾ ಕೇಂದ್ರ ಅಂತ ಪ್ರೋಗ್ರಾಮ್ ಎಲ್ಲ ಬರ್ತಾ ಇರ್ತಲ್ಲ. ಚಟ್ಟಳ್ಳಿ ಯಾವ ತಾಲೂಕಿಗೆ ಬರುತ್ತೆ ಚಂದ್ರಶೇಖರ್ ಅವರೇ? ವಿರಾಜಪೇಟೆ ತಾಲೂಕು ಬರಬಹುದು ಅನ್ಕೊಂಡಿದ್ದೀನಿ. ಮಡಿಕೇರಿ ಹತ್ರ ಅಂತ ಹೇಳಿದ್ರಿ. ವಿರಾಜಪೇಟೆ ಮಡಿಕೇರಿ ತಾಲೂಕು. ಮಡಿಕೇರಿ ತಾಲೂಕು ಅಂತ ಹೇಳ್ತಿದ್ದೀರಾ? ಅದು ಸೋಮಾರಪೇಟೆ ತಾಲೂಕು. ಅಲ್ಲಿ ಬೋರ್ಡ್ ಇದೆ ನನ್ನ ಹತ್ರ. ಇಲ್ಲಿ ಜನಪದ ಚಟ್ಟಳ್ಳಿ 20 ಕಿಲೋಮೀಟರ್ ಬೋರ್ಡ್ ಇದೆ ನೋಡಿ. ಹಂಗಾಗಿ ಸೋಮಾರಪೇಟೆ ತಾಲೂಕು ಇರ್ಬೋದು ಹತ್ರ. ಹೌದು ಹೌದು, ಸೋಮಾರಪೇಟೆ ತಾಲೂಕೆ. ಶಾಂತಳ್ಳಿ ಎಲ್ಲ ಇದೆಯಲ್ಲ. ಶಾಂತಳ್ಳಿ ಈ ಕಡೆಗೆ ಆಯ್ತು, ಚಟ್ಟಳ್ಳಿ ಇನ್ನೊಂದು ದಿಕ್ಕಿಗಾಯ್ತು. ಅದು ಸಮರ್ಪಿತ ತಾಲೂಕಲ್ಲ? ಹೌದು ಹೌದು. ಶ್ರೀನಿವಾಸ ಅಂತ ಎರಡು ಬಂದಿದ್ರು ಅಷ್ಟೇ, ಇನ್ನಷ್ಟು ಬಂದಿಲ್ಲ. ಆಗ್ಲಿ, ಓಡಾಡಿ ಓಡಾಡಿ. ಓಡಾಡಿದ್ರೆ ದೇಶ ತಿರುಗಿದ್ರೆ ಅನೇಕ ವಿಚಾರಗಳು ಸಿಗ್ತವೆ. ವಿಷಯ ಗೊತ್ತಾಗುತ್ತೆ, ಬೆಳೆ ವೈವಿಧ್ಯತೆ ಅದೆಲ್ಲ ಗೊತ್ತಾಗುತ್ತೆ, ಏನೇನ್ ಬೆಳೆದಿದ್ದಾರೆ ಏನೇನ್ ಮಾಡ್ತಾ ಇದಾರೆ ಅಂತ ಅಲ್ವಾ. ಆಗ್ಲಿ, ನಮಸ್ಕಾರ, ಧನ್ಯವಾದ. ಕೇಳುಗರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ನಿಮಗೆ ತಿಳಿಸಿದ ಉತ್ತರ, ಕಾವೇರಿ ತಳಿಯು ಕಾಫಿ ಮತ್ತು ಪ್ಯಾಷನ್ ಫ್ರೂಟ್ನಲ್ಲಿ ಕಂಡುಬರುತ್ತೆ. ಕಾಫಿಯಲ್ಲಿ ಅಭಿವೃದ್ಧಿಪಡಿಸಿರುವ ಕಾವೇರಿ ತಳಿ ಈಗ ಅಪರೂಪವಾಗಿದೆ. ಎಲೆತುಕ್ಕು ರೋಗಕ್ಕೆ ತುತ್ತಾಗಿ ಬಹಳ ಕಡೆ ಗಿಡಗಳೇ ಕಾಣಿಸ್ತಾ ಇಲ್ಲ. ಪ್ಯಾಷನ್ ಫ್ರೂಟ್ನಲ್ಲಿ ಅಭಿವೃದ್ಧಿಪಡಿಸಿರುವ ಕಾವೇರಿ ತಳಿ ಆಶಾದಾಯಕವಾಗಿದೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಹಳದಿ ಬಣ್ಣದಲ್ಲ, ತಿಳಿಗೆಂಪು ಬಣ್ಣದ ಒಳ್ಳೆ ತಿರುಳಿರುವ ತಳಿ ಇದು. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ ಹೇಳಿ, ಯಾರು? ನಾವು ಮರೂರಿಂದ. ಮರೂರಿಂದ ಹೆಸರು ಏನಂದ್ರಮ್ಮ? ಗೀತಾ. ಗೀತಾ. ಮರೂರು ಯಾವ ತಾಲೂಕು? ಪಿರಿಯಾಪಟ್ಟಣ ತಾಲೂಕು. ಪಿರಿಯಾಪಟ್ಟಣ ತಾಲೂಕು. ಏನೇನ್ ಬೆಳಿತೀರಮ್ಮ ನೀವು? ಕಾಫಿ, ತೆಂಗು, ಅಡಿಕೆ, ಬಾಳೆ. ಎಷ್ಟು ಎಕರೆ ಇದೆ ತೋಟ, ಜಮೀನು ಎಲ್ಲ? ತೋಟ 2-3 ಎಕರೆ ಇರ್ಬೋದು. ಇರಬಹುದು, ಯಾಕೆ ಗೊತ್ತಿಲ್ಲ ನಿಮಗೆ? ಖಚಿತವಾಗಿ ಗೊತ್ತಿಲ್ವಾ? ಅಲ್ಲ, ಖಚಿತವಾಗಿ ಎಕರೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ನಿಮ್ ಜಮೀನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ನು ಬೇರೆ ಬಗ್ಗೆ ನಾವು ತಿಳ್ಕೊಳ್ಳೋದು ಹೆಂಗೆ? ಕಷ್ಟ ಅಲ್ವಾ? 3 ಎಕರೆ ಇರ್ಬೋದು ಸರ್. ಅಲ್ಲ, ಇರ್ಬೋದು ಅನ್ನೋದ್ಕಿಂತ ನಿಮ್ಮ ಯಜಮಾನರು ಅಥವಾ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಿ? ನಮ್ಮಲ್ಲಿ ನಾನು ಮತ್ತೆ ಹಸ್ಬೆಂಡ್ ಮತ್ತೆ ಮಗಳು. ಈಗಲೇ ಕೇಳ್ಕೊಳ್ಳಿ ಸರಿಯಾಗಿ, ಬಂದ್ರೆ ಕುತ್ಕೊಳ್ರಿ. ಎಷ್ಟು ಎಕರೆ ಇದೆ ಜಮೀನು ಹಿಂಗ್ ಕೇಳಿದ್ರು ರೇಡಿಯೋದಲ್ಲಿ, ನಾನು ಹೇಳಲಿಕ್ಕೆ ಆಗ್ಲಿಲ್ಲ, ನನಗೆ ಒಂಥರ ಇರ್ಸು ಮುರ್ಸಾಯ್ತು ಅಂತ ಹೇಳ್ಕೊಂಡು. ಈಗ ನಿಮ್ಮ ಮನೆಯಲ್ಲಿ ಏನೇನಿದೆ ಅಂತ ಹೇಳ್ತೀರಿ? ನಿಮ್ಮ ಜಮೀನು ಎಷ್ಟಿದೆ ಅಂತ ತಿಳ್ಕೊಂಡ್ರೆ ಒಳ್ಳೇದೆ ಅಲ್ವಮ್ಮ? ಹೌದು ಹೌದು, ತಿಳ್ಕೊಳ್ಳಿ ತಿಳ್ಕೊಳ್ಳಿ. ಗದ್ದೆ ಎಲ್ಲದೂ ಸೇರಿ ಎಷ್ಟಿದೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಸಿಕ್ಕಾಗಿ ಹೇಳಿ. ಗದ್ದೆನೂ ಬೆಳ್ಕೊಂತೀರಾ? ಹೌದು ಸರ್. ಹಾ ಹಾ, ಯಾವ ತಳಿ ಭತ್ತ ಬೆಳ್ಕೊಂತೀರಿ? ಭತ್ತ ಗೊತ್ತಿಲ್ಲ ಸರ್, ಅದು ಲೀಸಿ ಕೊಡೋದು ಗದ್ದೆನ. ಅಲ್ಲ ಆಗ್ಲಿ, ನಿಮ್ ಜಮೀನೇ ನಿಮ್ ಗದ್ದೆನ ಲೀಸಿ ಕೊಟ್ರು ತಿಳ್ಕೊಳ್ಳೋದೇನು ತಪ್ಪೇನಿಲ್ಲ. ತಣ್ಣದು ಅಂತ ಹೇಳ್ತಾರಲ್ಲ, ಅದು ಬೆಳೀತಾರಂತೆ. ಹೌದಾ? ಓಹೋ, ಸ್ವಲ್ಪನಾದ್ರೂ ನಾವು ಹೌದು ಭತ್ತದ ಬಗ್ಗೆ, ಬೆಳೆ ಬಗ್ಗೆ, ನಮ್ ಬದುಕಿನ ಬಗ್ಗೆ, ನಮ್ಮ ಆಹಾರದ ಬಗ್ಗೆ ತಿಳ್ಕೊಂಡ್ರೆ ತಪ್ಪೇನಿಲ್ಲ ಅಲ್ಮ? ಹೌದು ಸರ್. ಹೌದು ಹೌದು, ನೀವು ನಿಮ್ಮ ಯಜಮಾನರು ಯಾರ್ಯಾರು ಇದ್ರಿ ಮನೆಯಲ್ಲಿ? ಮತ್ತೆ ಮಗಳು, ಮಗಳು ಅಂದ್ರೆ ಈಗ ಕಾಲೇಜಿಗೆ ಹೋಗ್ತಿದ್ದಾಳೆ. ದೊಡ್ಡವರು, ಒಬ್ಳು ಮಗಳು ಮದುವೆ ಆಗಿದೆ ನೋಡಿ ನೋಡಿ. ಅದೇ, ನೀವು ತವ್ರ ಮನೆಯಿಂದ ಈ ಕಡೆಗೆ ಬಂದಾಗ್ಲಿಂದ ಇನ್ನೂ ಸ್ವಲ್ಪ ಜಮೀನು ತಗೊಂಡಿರ ಹೇಗೆ? ತಗೊಂಡಿಲ್ಲ ಸರ್, ಇದ್ದದನ್ನ ವೃದ್ಧಿ ಮಾಡಿದ್ವಿ ಅಷ್ಟೇ ಅಲ್ವಾ? ನೀವು ನಿಮ್ಮ ಯಜಮಾನರು ಚೆನ್ನಾಗಿ ದುಡಿತೀರಾ? ಹೌದು ಸರ್. ಒಳ್ಳೇದು, ದುಡಿಮೆ ಮಾಡೋದ್ರಿಂದ ಬಹಳ ಒಳ್ಳೇದಲ್ವಾ? ಹೌದು ಸರ್, ಮಣ್ಣಿಗೆ ಹಾಕಿದ್ದು ಯಾವಾಗ್ಲೂ ಹಾಳು ಮಾಡಲ್ಲ, ಭೂಮಿತಾಯಿ ಸರ್. ಹೌದು ಹೌದು. ಗೀತಾ ಅವರೇ, ಒಂದು ಪ್ರಶ್ನೆ ತಮಗೆ. ಹೇಳಿ ಸರ್. ಕಾಯಿ ಹಣ್ಣಿನೊಂದಿಗೆ ಬಿತ್ತನೆಯ ಸಸ್ಯನ್ನ ಯಾವ ಬೆಳೆಯಲ್ಲಿ ಕಾಣಬಹುದು? ಕಾಯಿ, ಕಾಯಿ ಜೊತೆಗೆ ಹಣ್ಣಿನ ಜೊತೆಗೆ ಸಸ್ಯನೂ ಇರುತ್ತೆ, ಅದನ್ನೇ ಕಿತ್ತುಬಿಟ್ಟು ನಾವು ನಾಟಿ ಮಾಡ್ಕೋಬಹುದು. ಯಾವ ಬೆಳೆಯಲ್ಲಿ ಆತರ ಕಾಣುತ್ತೆ? ಬಟರ್ ಫ್ರೂಟ್. ಬಟರ್ ಫ್ರೂಟ್ನಲ್ಲಿ ಸಸಿ ಇರುತ್ತಾ? ಸಸಿ ಇರಬೇಕು. ಕಾಯಿ ಅಥವಾ ಹಣ್ಣಿನ ಜೊತೆಗೆ ಸಸಿನೂ ಇರುತ್ತೆ, ಆದ್ರೆ ಬೇರ್ ಬಿಟ್ಟಿರಲ್ಲ. ನಾವು ಅದನ್ನ ಮಣ್ಣಿಗೆ ಹಾಕಿದ್ಮೇಲೆ ಅಥವಾ ನೀರಿನಲ್ಲಿ ಒಂದೊಂದೂವರೆ ತಿಂಗಳು ಇಟ್ಟರೆ ಬೇರ್ ಬಂದ್ಬಿಡುತ್ತೆ. ಆಮೇಲೆ ಹಣ್ಣಿನ ತುದಿಯಲ್ಲೇ ಇರುತ್ತೆ. ಹಾ ನೋಡಿ, ಹಣ್ಣಿನ ತುದಿ ಅಂದೇಟಿಗೆ ಗೊತ್ತಾಯ್ತು, ಅನಾನಸ್ ಅಲ್ವಾ? ಗಿಡಗಳಿದ್ದೇವೆ ಸರ್, ಅದು ಹಣ್ಣಿನ ಜೊತೆಯಲ್ಲಿ ಮತ್ತೆ ನೆಡ್ಬೋದಲ್ಲ. ಹೌದು ಹೌದು, ಮತ್ತೆ ನೆಡ್ಬೋದು, ಜುಟ್ಟು ಅಲ್ವಾ? ಹೌದು, ಜುಟ್ಟು ಅಂತ ಹೇಳ್ತಾರೆ. ಅದೇ ಜುಟ್ಟನ್ನ ಸಸಿಯಾಗಿ ನೀವು ಹಾಕ್ಬಹುದು. ಹೌದು ಸರ್. ಹೌದು, ಕುಂಡಗಳಲ್ಲಿ ಅಥವಾ ಮಗ್ಗುಗಳಲ್ಲಿ ನೀರ್ ಹಾಕಿ ಆ ಜುಟ್ಟನ್ನು ಇಟ್ಬಿಟ್ರೆ ಒಂದೊಂದೂವರೆ ತಿಂಗಳಲ್ಲಿ ಒಳ್ಳೆ ಬೇರ್ ಬರುತ್ತೆ, ಆಮೇಲೆ ಹಾಕೊಂಡು ಇನ್ನು ಒಳ್ಳೇದೆ. ಹೌದು, ಎಷ್ಟು ಸಸಿ ಹಾಕೊಂಡಿದ್ರಿ ಅನಾನಸ್ ನಿಮ್ಮಲ್ಲಿ? ಹೌದು, ಒಳ್ಳೇದು ಒಳ್ಳೇದೆ. ನಿಮ್ಮಲ್ಲೆಲ್ಲ ಎಷ್ಟು ತಿಂಗಳಿಗೆ ಹಣ್ಣು ಬರುತ್ತೆ ಸರ್? ಅದು ನಾವು ಅದು ಬೆಳವಣಿಗೆ ಮಾಡಿದ ಹಾಗೆ ವರ್ಷಕ್ಕೊಂದು ಬರೋದು ಈಗ ನಮ್ಮಲ್ಲಿ. ಒಂದೂವರೆ ವರ್ಷ ಬೇಕು ಹಣ್ಣು ಬರ್ಲಿಕ್ಕೆ. ಹೌದು ಸರ್. ತಡನೆ ನಿಧಾನಕ್ಕೆ ಬರುತ್ತೆ ಹಣ್ಣು ಅಲ್ವಾ? ಹೌದು ಹೌದು, ಅದು ಗಿಡ ಬೆಳೆದು ಬರಬೇಕು ಮತ್ತೆ ಕಾಯಿ ಬಿಡೋದು. ನಿಜ ನಿಜ ನಿಜ. ಮತ್ತೆ ಪಕ್ಕದಲ್ಲೇ ಸಸಿ ಬರುತ್ತೆ, ತುದಿಯಲ್ಲಿನೂ ಸಸಿಯ ಉತ್ಪಾದನೆಗೆ ಅವಕಾಶ ಇದ್ರು, ಮತ್ತೆ ತಾಯಿ ಗಿಡದ ಪಕ್ಕದಲ್ಲಿನೂ ಸಸಿಗಳು ಬರ್ತವೆ. ಹೌದು, ಧನ್ಯವಾದಗಳಮ್ಮ. ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ, ಕೊಡಗಿನಲ್ಲೂ ಅನಾನಸನ್ನ ಆರಾಮಾಗಿ ಬೆಳ್ಕೊಳ್ಬಹುದು, ನಾಟಿ ತಳಿ ಸುಧಾರಿತ ತಳಿಯನ್ನು ಹಾಕೊಳ್ಬಹುದು, ಚೆನ್ನಾಗಿರುತ್ತೆ. ಹುಳಿ ಸಿಹಿ ಸುವಾಸನೆಯ ಈ ಹಣ್ಣು ಆರೋಗ್ಯಕ್ಕೂ ಒಳ್ಳೆಯದು. ಮುಂದೆ ನಮಸ್ಕಾರ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ ಅನ್ನೋ ಹೊತ್ತಿಗೆ ಕಡಿತವಾಯ್ತು ಅವ್ರ ಕರೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶತ್ರುಗಳೇ, ಇನ್ನು ಒಬ್ಬರಿಬ್ಬರ ಜೊತೆಗೆ ಮಾತಾಡ್ಬೋದು. ನೋಡೋಣ. ನಮಸ್ಕಾರ, ಯಾರು ತಾವು ಹೇಳಿ? ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ವ್ಯತ್ಯಾಸ ಆಗ್ತಾ ಇದೆ. ನಮಸ್ಕಾರ, ಯಾರು ತಾವು? ಕೇಳಿದ್ರಿ, ನೀವು ಮಾತಾಡುವಾಗ ನಿಮ್ಮ ರೇಡಿಯೋವನ್ನು ದೂರ ಇಟ್ಕೊಳ್ಳಿ, ವಾಲ್ಯೂಮ್ ಕಡಿಮೆ ಮಾಡ್ಕೊಳ್ಳಿ, ಆಗ ಸ್ಪಷ್ಟವಾಗಿ ನಾವು ನೀವು ಮಾತಾಡ್ಬೋದು. ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಇವತ್ತು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳು ಬಿತ್ತರವಾಗ್ತದವೆ, ಉತ್ತರ ಹೇಳಲಿಕ್ಕೆ ಪ್ರಯತ್ನ, ಅನುಭವಗಳನ್ನು ಹಂಚಿಕೊಳ್ಬಹುದು. ನಮಸ್ಕಾರ, ಯಾರು ತಾವು? ಎಷ್ಟೊಂದು ಕರೆಗಳು ಕಡಿತವಾಗ್ತವಲ್ಲ, ಜನ ಆಸಕ್ತಿಯಿಂದ ಸಂಪರ್ಕ ಮಾಡಿದ್ರೂ ಈ ದೂರವಾಣಿ ಕರೆ ಏನು ದೂರವಾಣಿ ಮಾರ್ಗ ಸಹಕರಿಸ್ತಾ ಇಲ್ಲ ಅಲ್ವಾ, ಬೇಸರ ಆಗುತ್ತೆ ನಿಮಗೂ. ಆದರೂ ಬಿಡಬೇಡಿ ಶತ್ರುಗಳೇ, ಪ್ರಯತ್ನ ಮಾಡ್ತಾ ಇರ್ರಿ. ಇನ್ನ ಒಬ್ಬರ ಜೊತೆಗೆ ಮಾತಾಡ್ಬೋದು ಅಂತ ಅನ್ಸುತ್ತೆ, ಸಮಯ ಮೀರ್ತಾ ಬಂತು. ಕೊನೆಯ ಕರೆ ಯಾರು ಮಾಡ್ತೀರಿ ನೋಡಿ, 08272720006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 200006 ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸರಿ ಮೂಡಿ ಬರ್ತಾ ಇದೆ. ನಮಸ್ಕಾರ, ಯಾರು ತಾವು? ಹಲೋ, ಯಾರು ತಾವು? ಗಿರೀಶ್ ಅಂತ. ಗಿರೀಶ್ ಅವರು ಎಲ್ಲಿಂದ? ಎಡನಾಡಿಂದ. ಎಡವನಾಡು? ಯಾವ ತಾಲೂಕು ಹೇಳಿ? ಸವರ್ಪೇಟೆ ತಾಲೂಕು. ಹೌದಲ್ವಾ, ಏನ್ ಮಾಡ್ತೀರಿ ಗಿರೀಶ್? ನಾನು ಐಟಿಐ ಮಾಡ್ತಿದ್ದೀನಿ. ಕೃಷಿನೂ ಮಾಡ್ತೀರಿ ಅಲ್ವಾ? ಐಟಿಐ ಮುಗಿತಾ ಬಂತ? ಇಲ್ಲ, ಈಗ ಫಸ್ಟ್ ಇಯರ್ ಸರ್. ಹೌದಾ, ಕೃಷಿ ಕೆಲಸ ಏನ್ ಮಾಡ್ತೀರಿ ಬಹಳ ಇಷ್ಟಪಟ್ಟು ಗಿರೀಶ್? ಕೃಷಿ ಕೆಲಸ ಮಾಡ್ತೀವಿ ಸೇರ್ಕೊಂಡು. ಏನ್ ಏನ್ ಮಾಡ್ತೀರಿ ಬಹಳ ಇಷ್ಟಪಟ್ಟು? ಕಾಫಿ ಕುಯ್ಯೋದು, ಕಚ್ಚಾಡೋದು, ಇದೆಲ್ಲ ಮಾಡ್ತೀವಿ. ಹೌದು ಹೌದು ಅಲ್ಲ, ಮಾಡ್ಬೇಕು. ದನದ ಕೊಟ್ಟಿಗೆ ಶುಚಿ ಮಾಡೋದು ಅಲ್ವಾ? ದನಗಳು ಇಲ್ಲ ಸರ್. ದನಗಳು ಇಲ್ವೇ ಇಲ್ಲ? ಇಲ್ಲ. ಇಟ್ಕೊಂಡೇ ಇಲ್ಲ ಮೊದ್ಲಿಂದ? ಮೊದ್ಲಿತ್ತು, ಈಗ ಇಲ್ಲ ಸರ್. ಓಹೋಹೋ, ಹಾಲು ಎಲ್ಲ ಹೊರಗಡೆಯಿಂದ ತಗೊಂಡ್ಬರ್ತೀರಿ ಅಲ್ವಾ? ಹೌದು ಸರ್. ಏನ್ ಬೆಳಿತೀರಿ? ಕಾಫಿ. ಕಾಫಿ ಅಲ್ದಲ್ಲ ನಿನ್ನು? ಕಾಫಿ ಅಲ್ದಲ್ಲ ಇದೆ, ಕಾಫಿ ಉಂಡೆ ಮೆಣಸು ಅಷ್ಟೇ. ಕಾಫಿ ಉಂಡೆ ಮೆಣಸು. ಕಾಳು ಮೆಣಸಿನ ಬಗ್ಗೆ ಒಂದು ಪ್ರಶ್ನೆ ನಿಮಗೆ. ಕಾಳು ಮೆಣಸಿನ ಎಲೆಗಳಂತಿರುವ ವೀಳ್ಯದೆಲೆ ಬಳ್ಳಿಯ ಎಲೆಗಳನ್ನ ನಾವು ತಿಂತೀವಿ ಅಲ್ವಾ? ಒಂದೇ ತರ ಇರುತ್ತಲ್ವಾ? ಹೌದು. ಈ ಎರಡು ಬಳ್ಳಿಗಳು ಒಂದೇ ಸಸ್ಯ ಕುಟುಂಬಕ್ಕೆ ಸೇರ್ತವೆ. ಈಗ ನೀವು ಎಷ್ಟು ಜನ ಮಕ್ಕಳು? ಇಬ್ರು. ನೀವು ಒಂದು ಕುಟುಂಬಕ್ಕೆ ಸೇರಿದಿರಿ ಅಲ್ವಾ? ನಿಮ್ದೊಂದು ಕುಟುಂಬದ ಹೆಸರು ಇರುತ್ತ ಹಾಗೆ, ಕಾಳು ಮೆಣಸು ಮತ್ತು ವೀಳ್ಯದೆಲೆ ಒಂದು ಕುಟುಂಬ ಇದೆ, ಅದರ ಹೆಸರನ್ನು ಹೇಳ್ಬೋದಾ ನೀವು? ಹೌದು, ಸ್ವಲ್ಪ ಕಷ್ಟ ಆಗುತ್ತೆ. ಪೈಪರೇಸೆ ಅಂತ ಹೇಳ್ತಾರೆ. ಪೈಪರೇಸೆ. ಪೈಪರೇತೆ. ಹಾ, ಪೈಪರೇಸೆ ಸೆ. ಓಕೆ, ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಕೇಳಿದ್ರೆ ಕರೆ ಮಾಡೋದು ಬೇಡ, ಇನ್ನು ಕಾರ್ಯಕ್ರಮ ಮುಗಿಸ್ತಿದೀವಿ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಸೋಮರಪೇಟೆ ತಾಲೂಕು ಹರಗ ಗ್ರಾಮದ ಕೃಷಿಕರಾದ ಎಚ್ಎಂ ಪ್ರಕಾಶ್, ಕೆಜೆ ಪ್ರಸಾದ್ ಮತ್ತು ಎಚ್ಕೆ ಗಿರೀಶ್ ಅವರೊಂದಿಗೆ ಸಂದರ್ಶನ ಇದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಕಾನಡ್ಕ ಡೀನ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಸೆಪ್ಟೆಂಬರ್ 21ರಂದು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಕೊಡಗು ಜಿಲ್ಲಾ ಪ್ರವಾಸ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 9ರವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ, ಜಿಲ್ಲಾಧಿಕಾರಿ. ಜೊಂಪೆನ ವಿವರ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಶ್ರೀ ಸೋಮಶೇಖರ ರಾವ್ ಸೆಪ್ಟೆಂಬರ್ 21ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಭಾಡಲಿ ಗಡಿ ಪ್ರಾಧಿಕಾರದ ಅನುದಾನದ ಅನುಷ್ಠಾನ ಆಗುತ್ತಿರುವ ಕಾಮಗಾರಿಗಳ ಮತ್ತೆ ಹಣ ಬಳಕೆ ಪ್ರಮಾಣ ಪತ್ರಗಳ ಪರಿಶೀಲನೆ, ಹಂಗೆ ಗಡಿ ಭಾಗದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸುವೆತ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ಮತ್ತಿಹಳ್ಳಿಯವು ತಿಳಿಸಳು. ಗೋಣಿಕೊಪ್ಪ ಉಪವಿಭಾಗ ಸುತ್ತಮುತ್ತಲಿನ ವಿದ್ಯುತ್ ಗ್ರಾಹಕರ ತೊಂದರೆಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಭೆ ಸೆಪ್ಟೆಂಬರ್ 22ರಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಗೋಣಿಕೊಪ್ಪಲು ಉಪವಿಭಾಗ ಕಚೇರಿ ಸಭಾಭಾಡಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಸೆಸ್ಕ್ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹಂಗೆ ವಿರಾಜಪೇಟೆ ಸುತ್ತಮುತ್ತಲಿನ ವಿದ್ಯುತ್ ಗ್ರಾಹಕರ ತೊಂದರೆಗಳನ್ನ ಪರಿಹಾರ ಸಭೆ ಸೆಪ್ಟೆಂಬರ್ 22ರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ನಡೆದಿದೆ. ಗೋಣಿಕೊಪ್ಪ ಮತ್ತು ವಿರಾಜಪೇಟೆ ಸುತ್ತಮುತ್ತಲಿನ ಸಾರ್ವಜನಿಕರು ವಿದ್ಯುತ್ ಗ್ರಾಹಕರ ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದ ಸಮಸ್ಯೆ ಇಲ್ಲರೆ ದೂರುಗೈದ್ದಲ್ಲಿ ಈ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿಕೆ ಕ್ರಮ ತಕ್ಕಂಡವೆ. ಸಾರ್ವಜನಿಕರು ಈ ಸಭೆಗೆ ಹಾಜರಾಗುವಂತೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಅಲ್ಪಸಂಖ್ಯಾತ ನಿರ್ದೇಶನಾಲಯ ವತಿಯಿಂದ 2022-23 ಸಾಲಲ್ಲಿ ಮೆಟ್ರಿಕ್ ಮೇಲಿನ ಕೋರ್ಸ್ಗಳಲ್ಲಿ ಕಲಿತಿರುವ ಅಲ್ಪಸಂಖ್ಯಾತರ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ, ಜೈನ, ಬೌದ್ಧ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಂಗೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆಯಡಿ ಸರ್ಕಾರಿ ಖಾಸಗಿ ಅನುದಾನಿತ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ಸಿಗದೇ ಇರುವ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಳು. ಅಭ್ಯರ್ಥಿಗ ಸೇವಾ ಸಿಂಧು ಪೋರ್ಟಲ್ಲಿ ಆನ್ಲೈನ್ ಮುಖಾಂತರ ಅಕ್ಟೋಬರ್ 20ರೊಳಗೆ ಅರ್ಜಿ ಹಾಕಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿ ಎಫ್ಎಂಸಿ ಕಾಲೇಜ್ ಹತ್ತಿರ ಕೊಡಕು. ಮಡಿಕೇರಿನ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುತ್ತಿರುವ ಭಾಗಮಂಡಲ ಪೀಡರ್ಲಿ ತುರ್ತು ಕಾಮಗಾರಿ ಮಾಡಿಕಿರುವುದರಿಂದ ಸೆಪ್ಟೆಂಬರ್ 21ರಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರದುಳ್ಳೆ. ಅದರಿಂದ ತಾಳತ್ಮನೆ, ಅಪ್ಪಂಗಾಳ, ಚೇರಂಬಾಣೆ, ಚಟ್ಟಿಮಾನಿ, ಭಾಗಮಂಡಲ, ತಲಕಾವೇರಿ ಸುತ್ತಮುತ್ತಲಿ ವಿದ್ಯುತ್ ಸರಬರಾಜು ಇರದುಳ್ಳೆ. ಸಾರ್ವಜನಿಕರು ಸಹಕರಿಸುವಂತೆ ಎಸ್ಎಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಪ್ರವಾಸೋದ್ಯಮದ ಪುನರವಲೋಕನ ಶೀರ್ಷಿಕೆ ನಡಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2022ರ ಅಂಗವಾಗಿ ಸಾರ್ವಜನಿಕರಿಗೆ ಮತ್ತೆ ಬೇರೆ ಬೇರೆ ವಿಭಾಗ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗೆ ನಡೆದಿದೆ. ಸಾರ್ವಜನಿಕ ಛಾಯಾಚಿತ್ರ ಸ್ಪರ್ಧೆ ಅನ್ಸೀನ್ ಕೂರ್ಗ್ ತೇಳುವ ವಿಷಯದಲ್ಲಿ ಮೊಬೈಲ್ ಮತ್ತೆ ಡಿಎಸ್ಎಸ್ಆರ್ ಫೋಟೋಗಳನ್ನ ಕಳಿಸಕ್ ಕಿರುಚಿತ್ರ ಸ್ಪರ್ಧೆಯಲ್ಲಿ ಪ್ರವಾಸೋದ್ಯಮ ಮತ್ತೆ ಅಭಿವೃದ್ಧಿ ತೇಳುವ ವಿಷಯದಲ್ಲಿ ಹಂಗೆ ವಿದ್ಯಾರ್ಥಿಗಳಿಗೆ ಪ್ರವಾಸೋದ್ಯಮ ಪುನರವಲೋಕನ ತೇಳುವ ವಿಷಯದಲ್ಲಿ ಪ್ರಬಂಧ ಸ್ಪರ್ಧೆ ನಡೆದಿದೆ. ಪ್ರವೇಶಕ್ಕೆ ಸೆಪ್ಟೆಂಬರ್ 24 ಕಡೆ ದಿನ ಆಗುತ್ತಿದ್ದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. 2022-23 ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ವಾರ್ಷಿಕ ಕಾರ್ಯಸೂಚಿ ಹಂಗೆ ಸುತ್ತುವಲ್ಲಿ ದಸರಾ ರಜೆ ಸಮಯನ 3/10/2022 16/10/2022 ಮಾನ್ಯ ಆಯುಕ್ತರ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಿಗದಿಪಡಿಸಿದ್ದು. ಮಡಿಕೇರಿ ದಸರಾ ನವರಾತ್ರಿ ಕಾರ್ಯಕ್ರಮ 26/9/2022 ಶುರು ಆಗುತ್ತಿರುವುದರಿಂದ ಉಲ್ಲೇಖ 3ರಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಕೆಲವು ಸ್ಥಳೀಯ ಸನ್ನಿವೇಶಗಳಿಗೆ ತಕ್ಕಂಗೆ ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ನಿಗದಿ ಆದ ವೇಳಾಪಟ್ಟಿಯಲ್ಲಿ ಮಾರ್ಪಾಡು ಅಗತ್ಯ ಇದ್ದಲ್ಲಿ ಸಂಬಂಧಿಸಿದ ಜಿಲ್ಲಾಧಿಕಾರಿಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಬದಲಾವಣೆ ಮಾಡಿಕೊಳ್ಳಿಕೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಉಲ್ಲೇಖ 4ರನ್ವಯ 2/10/2022 ಗಾಂಧಿ ಜಯಂತಿ ಮತ್ತು 9/10/2022 ವಾಲ್ಮೀಕಿ ಜಯಂತಿನ ಶಾಲೆಗಳಲ್ಲಿ ಕಡ್ಡಾಯ ಆಗಿ ಆಚರಿಸುವಂತೆ ಷರತ್ತು ಹಾಕಿ ತಾರೀಕು 26/9/2022 9/10/2022 ಮಕ್ಕಳ ಹಿತದೃಷ್ಟಿಯಿಂದ ದಸರಾ ರಜೆಯನ್ನು ಜಿಲ್ಲಾಧಿಕಾರಿಯವು ಘೋಷಿಸಿದಳು. ವಿರಾಜಪೇಟೆ ತಾಲೂಕು ಕೊಡಗು ಮಾಜಿ ಸೈನಿಕರ ಸಹಕಾರ ಸಂಘದ ವತಿಯಿಂದ 2021-22 ಸಾಲಿನ ವಾರ್ಷಿಕ ಮಹಾಸಭೆ September 21 ಬೆಳಗ್ಗೆ 10 ಗಂಟೆಗೆ ಚಂದ್ರಿಮಾಡ ಕೆ ನಂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಮರ ಜವಾನ ಸ್ಮಾರಕದಲ್ಲಿ ನಡೆದಿದೆ. ಯೋಧರ ಸ್ಮಾರಕ ಸ್ತಂಭದ ಅಂಗಳಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿನ ಗೌರವದೊಟ್ಟಿಗೆ ಸ್ಮಾರಕಕ್ಕೆ ಹೂ ಹಾಕಿ ದೇಶ ರಕ್ಷಣೆಗಾಗಿ ಹುತಾತ್ಮರಾದ ಯೋಧರಿಗೆ ಹಂಗೆ ದಿವಂಗತ ಮಾಜಿ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನಿಯಾ ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ವ್ಯಾಲಿ, ಮಡಿಕೇರಿ. ಫೋನ್ 22-55-71. ನಾ ಪೋಕ್ಲುವಿನಲ್ಲಿ ನವೀಕರಣಗೊಂಡು ಇದೇ September 19 ಶುಭಾರಂಭಗೊಳ್ಳುತ್ತಿರುವ ಹೋಮ್ ವರ್ಲ್ಡ್ ನ ಉದ್ಘಾಟನಾ ಬಂಪರ್ ಕೊಡುಗೆಗಳು. ಬೆಡ್ರೂಮ್ ಸೆಟ್ 24,800 ರೂಪಾಯಿಯಿಂದ ಪ್ರಾರಂಭ. 23,500 ರೂಪಾಯಿಯ ವುಡನ್ ಕಾರ್ನರ್ ಸೋಫಾ ಸೆಟ್ಗೆ 4,500 ರೂಪಾಯಿಯ ಟೀಪಾಯ್ ಫ್ರೀ. ಇನ್ನು ಹಲವು ಡಿಸ್ಕೌಂಟ್ ಆಫರ್ಗಳು ನಿಮಗಾಗಿ. ಟೀಕ್ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೇಕಾಡ್, ನಾಪೋಕ್ಲು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. No. 51648 ಕುಂದಚೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕುಂದಚೇರಿ. ಇದರ 4ನೇ ವರ್ಷದ ವಾರ್ಷಿಕ ಮಹಾಸಭೆ ಇದೇ 21ರಂದು ನಾಳೆ ಬುಧವಾರ ಪೂರ್ವಾಹ್ನ 10 ಗಂಟೆಗೆ ಚೆಟ್ಟಿಮಾನಿ ಸಮುದಾಯ ಭವನದಲ್ಲಿ ಅಧ್ಯಕ್ಷರಾದ ಕೆದಂಬಾಡಿ ಎಸ್ ಕೀರ್ತಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಪಾಲ್ಗೊಂಡು ಸಭೆಯನ್ನ ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಚಿನ್ನದ ಪ್ರತಿ ಕಣದಲ್ಲೂ 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡತಿಲ್ ಜುವೆಲ್ಲರ್ಸ್, ಇರಿಟಿ. No. 274 ನಾಪೋಕ್ಲು ನಾಡು ಗ್ರಾಹಕ ಸಹಕಾರ ಸಂಘ ನಿಯಮಿತ ನಾಪೋಕ್ಲು. ಇದರ 2021-22 ಸಾಲಿನ 89ನೇ ವಾರ್ಷಿಕ ಮಹಾಸಭೆ ಇದೇ 21ರಂದು ನಾಳೆ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ನಾಪೋಕ್ಲುವಿನ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪಟ್ರಪಂಡ ಮೋಹನ್ ಮುದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಆಗಮಿಸಿ ಕಾರ್ಯಕಲಾಪವನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. No. 582 ಹಾಕತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 22ರಂದು ಗುರುವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಮಂಜೀರ ಪಿ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಆಹ್ವಾನ ಪತ್ರಿಕೆ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ಇದನ್ನೇ ಆಹ್ವಾನ ಎಂದು ಪರಿಗಣಿಸಿ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಮಡಿಕೇರಿಯಲ್ಲಿ ಇದೇ September 21 ಶುಭಾರಂಭಗೊಳ್ಳಲಿದೆ ಹಿಯರಿಂಗ್ ಸ್ಪೀಚ್ ಅಂಡ್ ಇಂಪ್ಲಾಂಟ್ ಕ್ಲಿನಿಕ್. ವಿಶಿಷ್ಟವಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಕಿವುಡುತನ ಹಾಗೂ ಮಾತುಬಾರದವರಿಗೆ ಆಧುನಿಕ ಚಿಕಿತ್ಸೆಯ ಮೂಲಕ ಸೇವೆ. ನಮ್ಮ ಅಂಗಸಂಸ್ಥೆಯಾದ ಆಸ್ಟ್ರೇಲಿಯನ್ ಕಂಪನಿಯಿಂದ ಕಿವುಡುತನ ಇರುವವರಿಗೆ ಬ್ಲೂಟೂತ್ ಹಾಗೂ ಶ್ರವಣ ಸಾಧನಗಳನ್ನು ಅಳವಡಿಸಿಕೊಡಲಾಗುವುದು. ಕೋಕ್ಲಿಯರ್ ಇಂಪ್ಲಾಂಟ್, ತಲೆಸುತ್ತುವಿಕೆಯ ಮೌಲ್ಯಮಾಪನ, ಶ್ರವಣ ಸಾಧನ ಲಭ್ಯ. ಕನ್ಸಲ್ಟೆಂಟ್ ಇಎನ್ಟಿ ಡಾಕ್ಟರ್ ದಿವ್ಯಜ್ಯೋತಿ, ಹಿಯರಿಂಗ್ ಸ್ಪೀಚ್ ಅಂಡ್ ಇಂಪ್ಲಾಂಟ್ ಕ್ಲಿನಿಕ್, ಪೆನೇಶಿಯಾ ಪಾಲಿಕ್ಲಿನಿಕ್, ಕಾಲೇಜು ರೋಡ್, ಮಡಿಕೇರಿ. ಕಾಲ್ 7204-36-3620. ಕೇನಿಡುಗಣೆ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರಿಗೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮಡಿಕೇರಿ ಇವರ ವತಿಯಿಂದ ಇದೇ September 21 ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೆ ಕೇನಿಡುಗಣೆ ಕೂಟುಹೊಳೆಯ ಸಮುದಾಯ ಭವನದಲ್ಲಿ ಮತ್ತು ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೆ ಕೇನಿಡುಗಣೆ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಾಯಿಗಳಿಗೆ ಉಚಿತವಾಗಿ ರೇಬಿಸ್ ನಿರೋಧಕ ಲಸಿಕೆಯನ್ನು ನೀಡಲಾಗುವುದು. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇನಿಡುಗಣೆ ಗ್ರಾಮ ಪಂಚಾಯಿತಿಯ ಪ್ರಕಟಣೆ ಕೋರಿದೆ. ಮಡಿಕೇರಿಯ ಸಾಮ್ಯ ಆಯುರ್ವೇದ ಕ್ಲಿನಿಕ್ನಲ್ಲಿ ಮಕ್ಕಳ ರೋಗ ನಿರೋಧಕ ಶಕ್ತಿ ವರ್ಧನೆ ಹಾಗೂ ಬುದ್ಧಿಶಕ್ತಿ ವೃದ್ಧಿಗಾಗಿ ಆಯುರ್ವೇದ ವಿಧಾನವಾದ ಸ್ವರ್ಣ ಪ್ರಾಶನವನ್ನು ನವಜಾತ ಶಿಶುವಿನಿಂದ 16 ವರ್ಷದೊಳಗಿನ ಮಕ್ಕಳಿಗೆ ನಾಳೆ ಬುಧವಾರ ನೀಡಲಾಗುವುದು. ಸ್ವರ್ಣ ಪ್ರಾಶನ ಹಾಕಿಸಲು ಸಂಪರ್ಕಿಸಿ ಸಾಮ್ಯ ಆಯುರ್ವೇದ ಕ್ಲಿನಿಕ್, ಗಣೇಶ್ ಮೆಡಿಕಲ್ಸ್ ಮೇಲ್ಭಾಗ, ಮಡಿಕೇರಿ. ಮೊಬೈಲ್ 6363-3670. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.